ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿ ಡಾಕ್ಟರ್ ವೀಣಾ ಜಿಎಲ್ ಇವರೊಡನೆ ಸಂದರ್ಶನ ಕೇಳೋಣ. ಡಾಕ್ಟರ್ ವೀಣಾ ಅವರೇ ನಮಸ್ಕಾರ. ನಮಸ್ಕಾರ. ಗೇರು ಅಂದ ತಕ್ಷಣ ನಾವು ಯೋಚನೆ ಮಾಡುವಂತಹದ್ದು ಗೇರು ಬೀಜದ ಬಗ್ಗೆ. ಇದರ ಇನ್ನೊಂದು ಉಪ ಉತ್ಪನ್ನ ಅಂತಂದ್ರೆ ಗೇರು ಹಣ್ಣುಗಳು. ಸಾಮಾನ್ಯವಾಗಿ ಇತ್ತೀಚಿನ ವರ್ಷಗಳವರೆಗೂ ಕೂಡ ಗೇರು ಹಣ್ಣಿನ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ಇದ್ನಿಲ್ಲ. ದನಗಳಿಗೆ ಹಾಕುವಂತಹದ್ದಿರ್ಬೋದು ಅಥವಾ ಆ ಕಡಲೆ ಹಾಗೆ ಬಿಟ್ಟು ಬಿಡುವಂತಹ ಒಂದು ವ್ಯವಸ್ಥೆಯೂ ಕೂಡ ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದಕ್ಕೂ ಕೂಡ ಒಂದು ರೀತಿಯ ಮೌಲ್ಯ ಅಥವಾ ಒಂದು ಮಹತ್ವ ಬಂದಿದೆ ಅಂತಲೇ ಹೇಳಬೇಕು. ಈ ಗೇರು ಹಣ್ಣಿನ ಒಂದು ಮಹತ್ವ ಏನು, ಬೇರೆ ಹಣ್ಣುಗಳಿಗೆ ಹೋಲಿಸಿದರೆ ಇದರ ಒಂದು ವಿಶೇಷತೆ ಏನು? ಈ ಗೇರು ಹಣ್ಣು ಅಂದ್ರೆ ಈ ಗೇರು ಬೆಳೆ ಸಸ್ಯಶಾಸ್ತ್ರದ ಪ್ರಕಾರ ಅನಕಾರ್ಡಿಯೇಸಿಯೇ ಕುಟುಂಬಕ್ಕೆ ಸೇರಿದೆ. ವೈಜ್ಞಾನಿಕವಾಗಿ ಹಣ್ಣನ್ನ ಡ್ರೂಪ್ ಎಂದು ವರ್ಗೀಕರಿಸಲಾಗಿದೆ. ಈ ಕಿಡ್ನಿ ಆಕಾರದಲ್ಲಿರುವ ಕಚ್ಚಾ ಗೇರು ಬೀಜವು ಬೂದು ಬಣ್ಣದಿಂದ ಕೂಡಿದ್ದು ಗಟ್ಟಿಯಾದ ಕವಚವನ್ನು ಹೊಂದಿರುತ್ತದೆ. ಈ ಅಂಡಾಶಯದ ಹೊರಭಾಗದಲ್ಲಿರುವಂತಹ ಗೇರು ಬೀಜಗಳ ತೊಟ್ಟಿನ ಭಾಗವು ರೂಪಾಂತರಗೊಂಡು ಗೇರು ಹಣ್ಣುಗಳಾಗಿ ರಚನೆಗೊಂಡಿದೆ. ಆದುದರಿಂದ ಹಣ್ಣಿನ ವಿವಿಧ ಪದಾರಗಳಾದಂತಹ ಹೊರಪದರ, ಮಧ್ಯದ ಪದರ ಹಾಗೂ ಒಳತಿರುಳುಗಳು ಹೀಗೆ ಗೇರು ಹಣ್ಣಿನಲ್ಲಿ ಕಾಣಸಿಗುವುದಿಲ್ಲ. ಆದುದರಿಂದ ಗೇರು ಹಣ್ಣನ್ನ ವೈಜ್ಞಾನಿಕವಾಗಿ ಹಣ್ಣು ಎಂದು ಸಹ ಪರಿಗಣಿಸಲಾಗುವುದಿಲ್ಲ. ಇನ್ನು ಇದರ ಬೆಳವಣಿಗೆಯ ಅತ್ತ ಗಮನ ಹರಿಸಿದ್ರೆ ಈ ಗೇರು ಹಣ್ಣು ಗೇರು ಬೀಜದ ಕಚ್ಚಾ ಗೇರು ಬೀಜ ಮತ್ತು ಹಣ್ಣಿನ ತೊಟ್ಟಿನ ನಡುವೆ ಬೆಳವಣಿಗೆ ಹೊಂದುತ್ತಾ ಸಾಗುತ್ತದೆ. ಗೇರು ಹಣ್ಣಿನ ಹೊರ ಮೇಲ್ಮೈ ಉಬ್ಬು ತಗ್ಗುಗಳಿಂದ ಕಂಡುಬರುತ್ತವೆ. ಗೇರು ಹಣ್ಣು ಗೇರು ಬೀಜದ ಜೊತೆಗೆ ತನ್ನ ಬೆಳವಣಿಗೆಯನ್ನು ಹೊಂದುತ್ತದೆಯಾದರೂ ಗೇರು ಬೀಜದ ಬೆಳವಣಿಗೆ ಪೂರ್ತಿಯಾದ ನಂತರವೇ ಗೇರು ಹಣ್ಣಿನ ಬೆಳವಣಿಗೆಯ ವೇಗ ಹೆಚ್ಚುತ್ತದೆ. ಸುಮಾರು ಗರಿಷ್ಠ 11 ಸೆಂಟಿಮೀಟರ್ನಷ್ಟು ಉದ್ದ, 5 ಸೆಂಟಿಮೀಟರ್ನಷ್ಟು ಅಗಲವಾಗಿದ್ದು ಕಚ್ಚಾ ಗೇರು ಬೀಜದ ತೂಕಕ್ಕಿಂತ 8-10 ಪಟ್ಟು ಹೆಚ್ಚಾಗಿರುತ್ತದೆ. ಬೆಳೆದ ಹಣ್ಣುಗಳು ಗೋಲಾಕಾರ ಸಿಲಿಂಡರ್ ಆಕಾರವನ್ನು ಹೊಂದಿದ್ದು ಹಣ್ಣಿನ ಮೇಲ್ಮೈ ಕೆಂಪು, ಹಳದಿ, ಆರೆಂಜ್ ಬಣ್ಣದಿಂದ ಕೂಡಿರುತ್ತದೆ. ಈಗ ಬೇರೆ ಹಣ್ಣುಗಳಿಗೆ ಹೋಲಿಸಿ ನೋಡಿದರೆ ಈ ಗೇರು ಹಣ್ಣು ವಾಣಿಜ್ಯವಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿಲ್ಲ ಎನ್ನುವಂತಹ ಒಂದು ಮಾತು. ಇದಕ್ಕೆ ಕಾರಣ ಏನು, ಏನು ಸಮಸ್ಯೆ? ಹೌದು, ಈ ಕಚ್ಚಾ ಗೇರು ಬೀಜವನ್ನ ಹಿಡಿದಿಟ್ಟುಕೊಂಡಿರುವಂತಹ ಗೇರು ಹಣ್ಣುಗಳು ನೋಡಲು ಬಹಳ ಆಕರ್ಷಕವಾಗಿದೆ. ಇದರಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಮತ್ತು ಇತರೆ ಪಾಲಿಸೆಕರೈಡ್ಗಳು ಕಂಡುಬಂದರೂ ಸಹ ಕೆಲವು ಗುಣಲಕ್ಷಣಗಳಿಂದಾಗಿ ಇದಕ್ಕೆ ಸಾರ್ವತ್ರಿಕ ವಾಣಿಜ್ಯ ಬಳಕೆ ಮತ್ತು ಸಾಗಾಟ ಸಾಧ್ಯವಾಗುತ್ತಿಲ್ಲ. ಪ್ರಮುಖವಾದ ಸಮಸ್ಯೆಗಳಂತ ಬಂದ್ರೆ ಹಣ್ಣಿನ ತೊಟ್ಟಿನಲ್ಲಿ ಉತ್ಪಾದನೆಯಾಗುವಂತಹ ಆಬ್ಸಿಷನ್ ಪದರ ಹಣ್ಣಿನ ಬೆಳವಣಿಗೆಯ ಕೊನೆಯ ಹಂತದಲ್ಲಿ ಹಠಾತ್ ಆಗಿ ಹೆಚ್ಚಾಗುತ್ತದೆ. ಈ ಕಾರಣದಿಂದಾಗಿ ಗೇರು ಹಣ್ಣು ಸ್ವಾಭಾವಿಕವಾಗಿಯೇ ಮರದಿಂದ ಬಿದ್ದು ಹೋಗುತ್ತದೆ. ಮತ್ತು ಎರಡನೇ ಸಮಸ್ಯೆ ಅಂತ ಬಂದ್ರೆ ಗೇರು ಹಣ್ಣಿನ ಮೇಲ್ಮೈ ಬಹಳ ತೆಳುವಾಗಿರುವುದರಿಂದ ಬಹಳ ಬೇಗನೆ ಗಾಯಗೊಳ್ಳುತ್ತದೆ. ಮತ್ತು ಮೂರನೇ ಸಮಸ್ಯೆ ಅಂತ ನೋಡಿದ್ರೆ ಗೇರು ಹಣ್ಣುಗಳನ್ನು ನಾವು ಅಲ್ಪಾವಧಿಯವರೆಗೆ ಮಾತ್ರ ಸಂಗ್ರಹಿಸಿಡುವ ಸಾಮರ್ಥ್ಯವಿರುವುದರಿಂದ ಇದು ಅಷ್ಟು ಮಟ್ಟದ ವಾಣಿಜ್ಯದ ಪ್ರಾಮುಖ್ಯತೆಯನ್ನು ಕಂಡುಕೊಂಡಿಲ್ಲ. ಈಗ ಗೇರು ಹಣ್ಣಿನಲ್ಲಿ ಕೂಡ ಸಾಕಷ್ಟು ಪೌಷ್ಟಿಕಾಂಶ ಇದೆ ಅಂತ ಹೇಳಿದ್ರಿ, ಇದರ ಒಂದು ಬಗ್ಗೆ ಹೇಳಿ. ಈ ಗೇರು ಹಣ್ಣಿನ ರಸದಲ್ಲಿ ಹೇರಳವಾದಂತಹ ವಿಟಮಿನ್ಗಳು ಮತ್ತು ಮಾನವ ದೇಹಕ್ಕೆ ಅಗತ್ಯವಿರುವಂತಹ ಖನಿಜಾಂಶಗಳಿವೆ. ಜ್ಯೂಸ್ ತೆಗೆದು ಉಳಿಯುವಂತಹ ಹಿಂಡಿ ಅಂದ್ರೆ ಪೋಮೇಸ್ ಅಂತ ಏನ್ ಕರಿತೀವಿ, ಇದರಲ್ಲಿ ಪ್ರೋಟೀನ್, ಪೆಕ್ಟಿನ್, ಹೆಮಿಸೆಲ್ಯೋಸ್, ಸೆಲ್ಯುಲೋಸ್ಗಳನ್ನು ಕಾಣಬಹುದು. ಫ್ರುಕ್ಟೋಸ್, ಗ್ಲೂಕೋಸ್ ಮತ್ತು ಸುಕ್ರೋಸ್ಗಳು ಗೇರು ಹಣ್ಣಿನಲ್ಲಿರುವಂತಹ ಪ್ರಮುಖ ಸಕ್ಕರೆಯ ಅಂಶಗಳು. ಪ್ರತಿ 100 ಗ್ರಾಂ ಗೇರು ಹಣ್ಣಿನ ತಿರುಳಿನಲ್ಲಿ 200-300 ಗ್ರಾಂ ವಿಟಮಿನ್ ಸಿ ಅಂಶವಿರುತ್ತದೆ. ಇದು ಇತರೆ ಸಿಟ್ರಸ್ ಕುಟುಂಬಕ್ಕೆ ಸೇರಿದ ಹಣ್ಣುಗಳಾದಂತಹ ಲಿಂಬೆ, ಕಿತ್ತಳೆ, ಮೂಸಂಬಿಗಳಿಗಿಂತ 3 ಪಟ್ಟು ಹೆಚ್ಚು ಮತ್ತು ಅನಾನಸ್ ಜ್ಯೂಸಿನಲ್ಲಿರುವ ವಿಟಮಿನ್ ಸಿ ಅಂಶಕ್ಕಿಂತ 10 ಪಟ್ಟು ಹೆಚ್ಚು. ಇನ್ನು ಗೇರು ಹಣ್ಣಿನಲ್ಲಿ ವಿಟಮಿನ್ B2, ಕ್ಯಾಲ್ಸಿಯಂ, ರಂಜಕ ಮತ್ತು ಕಬ್ಬಿಣದಂಶವನ್ನು ಸಹ ಕಾಣಬಹುದು. ಹಾಗೂ ಇತರೆ ಜೈವಿಕ ರಾಸಾಯನಿಕಗಳೆಂದರೆ ಒಟ್ಟು ಕರಗುವ ಘನವಸ್ತುಗಳು, ಆಮ್ಲೀಯತೆ, ಫೀನಾಲ್, ಟ್ಯಾನಿನ್ ಮತ್ತು ಖನಿಜಾಂಶಗಳಾದ ಪೊಟ್ಯಾಸಿಯಂ, ರಂಜಕ, ಕ್ಯಾಲ್ಸಿಯಂ, ಕಬ್ಬಿಣ, ಮೆಗ್ನೀಷಿಯಂ ಸಹ ಕಾಣಸಿಗುತ್ತದೆ. ಈಗ ಗೇರು ಎನ್ನುವಂತಹದ್ದು ಬೇರೆ ವಸ್ತುಗಳ ಹಾಗೆ ಇದನ್ನು ಕೂಡ ಒಂದು ಔಷಧೀಯ ಗುಣ ಇರುವಂತಹ ಹಣ್ಣು ಅಂತ ಕರೀತಾರೆ, ಏನು ಇದರ ಒಂದು ವಿಶೇಷತೆ? ಹೌದು, ಗೇರು ಮರವನ್ನ ದಕ್ಷಿಣ ಅಮೆರಿಕಾದಲ್ಲಿ ಔಷಧೀಯ ಮರಗಳ ಗುಂಪಿಗೆ ಸೇರಿಸಿದ್ದಾರೆ. ಈ ಗೇರು ಹಣ್ಣು 65-80% ತೇವಾಂಶದಿಂದ ಕೂಡಿರುತ್ತದೆ. ಈ ಹಣ್ಣಿನಲ್ಲಿ ಹೆಚ್ಚಿನ ಪೋಷಕಾಂಶಯುಕ್ತ ಜ್ಯೂಸ್ ಅನ್ನು ತಯಾರಿಸಬಹುದು. ಗೇರು ಹಣ್ಣಿನ ಜ್ಯೂಸ್ ಮತ್ತು ಇತರೆ ಉತ್ಪನ್ನಗಳು ಹಲವು ಬಗೆಯ ವ್ಯಾಧಿಗಳಿಗೆ ಉತ್ತಮ ಔಷಧಿಯಾಗಿದೆ. ಈ ತಾಜಾ ಗೇರು ಹಣ್ಣಿನ ಜ್ಯೂಸ್ ಸೇವನೆಯಿಂದಾಗಿ ಗಂಟಲು ಕೆರೆತ, ಮೂಳೆ ಸವೆತಗಳಿಗೆ ಒಳ್ಳೆಯ ಔಷಧ. ಈ ಭಟ್ಟಿ ಇಳಿಸಿದ ಗೇರು ಹಣ್ಣಿನ ರಸವನ್ನ ಸಂಧಿವಾತ, ನರ ಸಂಬಂಧಿ ವ್ಯಾಧಿಗಳಿಗೆ ಪರಿಹಾರವಾಗಿ ಉಪಯೋಗಿಸಬಹುದು. ಗೇರು ಹಣ್ಣು ಉತ್ತಮ ಕ್ಯಾಲರಿಯ ಮೂಲವಾಗಿರುವುದರಿಂದ ಇದರ ನಿಯಮಿತ ಸೇವನೆಯಿಂದ ದೇಹಕ್ಕೆ ಬೇಕಾಗುವ ಶಕ್ತಿಯನ್ನು ಪಡೆಯಬಹುದು. ಗೇರು ಹಣ್ಣಿನಲ್ಲಿರುವ ಫ್ರುಕ್ಟೋಸ್ ಇನ್ಸುಲಿನ್ ಅನ್ನು ನಿಯಂತ್ರಿಸಿ ದೇಹಕ್ಕೆ ಅಗತ್ಯವಿರುವಷ್ಟು ಸಕ್ಕರೆ ಅಂಶವನ್ನು ನೀಡುತ್ತದೆ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಕಾರ ಪ್ರತಿಯೊಬ್ಬ ಭಾರತೀಯರಿಗೆ ಪ್ರತಿದಿನ 40-80 ಮಿಲಿಗ್ರಾಂ ಅಷ್ಟು ವಿಟಮಿನ್ ಸಿ ಅಗತ್ಯವಿರುತ್ತದೆ. 100 ml ಗೇರು ಹಣ್ಣಿನ ಜ್ಯೂಸ್ ಅನ್ನು ಸೇವಿಸುವುದರಿಂದ ಈ ಅಗತ್ಯತೆಯನ್ನು ಪೂರೈಸಬಹುದು. ಇನ್ನು ನಾರಿನಂಶದಿಂದ ಕೂಡಿರುವ ಗೇರು ಹಣ್ಣುಗಳು ಅಡಿಪೋಸ್ ಅಂಗಾಂಶದಲ್ಲಿ ಕೊಬ್ಬಿಣದ ಉತ್ಕರ್ಷಣ ಮಟ್ಟವನ್ನು ಹೆಚ್ಚಿಸುತ್ತದೆ ಆದುದರಿಂದ ದೇಹದ ತೂಕ ಇಳಿಕೆ ಮಾಡಬೇಕೆಂದು ಬಯಸುವವರು ಗೇರು ಹಣ್ಣಿನ ನಿಯಮಿತ ಸೇವನೆ ಮಾಡಬಹುದು. ಇನ್ನೊಂದು ಪ್ರಮುಖವಾದಂತಹ ವಿಚಾರ ಈ ಗೇರು ಹಣ್ಣಿನಲ್ಲಿ ಇರುವಂತಹ ಒಂದು ಚೊಗರು ಅಥವಾ ಒಗರು ವಾಸನೆ, ಇದನ್ನ ಹೇಗೆ ನಿಭಾಯಿಸಬಹುದು? ಪ್ರಮುಖವಾಗಿ ಈ ಗೇರು ಹಣ್ಣಿನಲ್ಲಿ ಇರುವಂತಹ ಟ್ಯಾನಿನ್ಗಳು ಈ ಒಗರು ರುಚಿಗೆ ಕಾರಣ. ಇದನ್ನ ಹೇಗೆ ಕಡಿಮೆ ಮಾಡಬಹುದು ಅಂತ ಬಂದ್ರೆ, ಒಂದು ಮೊದಲನೇದಾಗಿ ಜೈವಿಕ ಉತ್ಪನ್ನಗಳನ್ನ ಬಳಸಿ ಒಗರು ರುಚಿಯನ್ನ ತೆಗಿಬಹುದು, ಅಲ್ಲದೆ ರಾಸಾಯನಿಕಗಳನ್ನ ಕೂಡ ಬಳಸಿ ಈ ಒಗರು ರುಚಿಯನ್ನ ಕಡಿಮೆ ಮಾಡಬಹುದು. ಈ ಜೈವಿಕ ಉತ್ಪನ್ನಗಳನ್ನ ಬಳಸಿ ಅಂದ್ರೆ ನಮ್ಮ ಪರಿಸರದಲ್ಲಿ ಸಿಗುವಂತಹ ಜೈವಿಕ ಉತ್ಪನ್ನಗಳಿಂದ ಒಗರು ರುಚಿಯನ್ನ ಕಡಿಮೆ ಮಾಡಬಹುದು. ಉದಾಹರಣೆಗೆ ಮರಗೆಣಸಿನ ಗಂಜಿಯನ್ನ ಬಳಸೋದ್ರಿಂದ ಶೇಕಡ 39% ಟ್ಯಾನಿನ್ ಅನ್ನ ಬೇರ್ಪಡಿಸಬಹುದು. ಆದರೆ ಈ ವಿಧಾನವು ಪೂರ್ಣಗೊಳ್ಳಲು ಕನಿಷ್ಠ 1-8 ಗಂಟೆಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಈ ವಿಳಂಬದಿಂದಾಗಿ ಗೇರು ಹಣ್ಣಿನ ಜ್ಯೂಸ್ ಹುಳಿ ಬರುತ್ತದೆ. ಇದನ್ನ ತಡೆಯಲು ಶೀತಲೀಕೃತ ವ್ಯವಸ್ಥೆಯಲ್ಲಿ ಟ್ಯಾನಿನ್ ಅನ್ನ ಬೇರ್ಪಡಿಸಬೇಕು. ಇನ್ನ ರಾಸಾಯನಿಕವನ್ನ ಬಳಸಿ ಅಂತ ಬಂದ್ರೆ, ಗೇರು ಹಣ್ಣಿನಲ್ಲಿ ನಾವು ಪಾಲಿವಿನೈಲ್ ಪೈರಿಲಿಡಿನ್ ಅನ್ನ ಸಾಮಾನ್ಯವಾಗಿ ಬಳಸುವಂತಹ ರಾಸಾಯನಿಕವಾಗಿದೆ. ಈ ರಾಸಾಯನಿಕವು ಹಣ್ಣಿನ ಜ್ಯೂಸ್ನಲ್ಲಿರುವ ಶೇಕಡ 34-35% ಟ್ಯಾನಿನ್ ಅನ್ನ ಕಡಿಮೆ ಮಾಡುತ್ತದೆ. ಆದ್ರೆ ಇದು ದುಬಾರಿ ಮತ್ತು ಮಾರುಕಟ್ಟೆಯಲ್ಲಿ ಅಲಭ್ಯವಿರುವುದರಿಂದ ಹೆಚ್ಚಿನ ಬಳಕೆ ಕಂಡು ಬಂದಿಲ್ಲ. ಇನ್ನ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಸಿಗುವಂತಹ ಜಿಲಾಟಿನ್ ಬಳಕೆಯಿಂದ ಶೇಕಡ 35-36% ಟ್ಯಾನಿನ್ ಅನ್ನ ಕಡಿಮೆ ಮಾಡಬಹುದು. ಇದನ್ನ ಬಿಟ್ಟು ನೀರಿನ ಹಬೆ ಮತ್ತು ಬ್ಲಾಂಚಿಂಗ್ ನಿಂದಲೂ ಸಹ ಟ್ಯಾನಿನ್ ಅಂಶವನ್ನ ಕಡಿಮೆ ಮಾಡಬಹುದು. ಹೇಗೆ ಅಂದ್ರೆ, ಗೇರು ಹಣ್ಣುಗಳನ್ನ ಶುಚಿಗೊಳಿಸಿ ನೀರಿನ ಹಬೆಯಲ್ಲಿ 5-15 ನಿಮಿಷ ಸಂಸ್ಕರಿಸುವುದರ ಮೂಲಕ ಟ್ಯಾನಿನ್ ಅನ್ನ ಕಡಿಮೆ ಮಾಡಬಹುದು. ಮತ್ತು ಗೇರು ಹಣ್ಣುಗಳನ್ನ ಬಿಸಿಯಾದ ಉಪ್ಪು ನೀರಿನಲ್ಲಿ 15 ನಿಮಿಷ ಸಂಸ್ಕರಿಸುವುದರಿಂದ ಗೇರು ಹಣ್ಣಿನಲ್ಲಿರುವ ಟ್ಯಾನಿನ್ ಅನ್ನ ಕಡಿಮೆ ಮಾಡಬಹುದು. ಸ್ವಾಭಾವಿಕವಾಗಿ ದೊರಕುವುದು ಮರಗೆಣಸಿನ ಗಂಜಿ, ಅದನ್ನೇ ಉಪಯೋಗಿಸ್ತಾರೆ. ಆದ್ರೆ ಅದು ಸ್ವಲ್ಪ ಜಾಸ್ತಿ ಸಮಯ ತಗೊಳ್ಳೋದ್ರಿಂದ ಗೇರು ಹಣ್ಣಿನ ಜ್ಯೂಸ್ ಹುಳಿ ಬರುತ್ತೆ. ಈಗ ಗೇರು ಹಣ್ಣಿನ ಮೌಲ್ಯವರ್ಧನೆಯನ್ನ ಯಾವ ರೀತಿ ಮಾಡಬಹುದು? ಮೊದಲನೆಯದಾಗಿ ಗೇರು ಹಣ್ಣನ್ನ ಕೊಯ್ಲು ನಂತರ ಗೇರು ಹಣ್ಣನ್ನ ತೋಟದಲ್ಲಿಯೇ ಹಾಗೆ ಬಿಸಾಕಿರ್ತಾರೆ. ಸೊ ನಾವು ಇದನ್ನ ಮೊದಲು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಬಳಸಬಹುದು. ಸಾಮಾನ್ಯವಾಗಿ ಕಚ್ಚಾ ಗೇರು ಬೀಜಗಳನ್ನ ಗೇರು ಹಣ್ಣುಗಳಿಂದ ಪ್ರತ್ಯೇಕಿಸಿದ ಬಳಿಕ ಗೇರು ಹಣ್ಣುಗಳನ್ನ ಗೇರು ತೋಟದಲ್ಲಿಯೇ ಬಿಡಲಾಗುತ್ತದೆ. ಈ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಗೇರು ಹಣ್ಣನ್ನ ಸಾವಯವ ಗೊಬ್ಬರವಾಗಿ ಪರಿವರ್ತಿಸಿ ಮಣ್ಣಿಗೆ ಸೇರಿಸುತ್ತದೆ. ಅಷ್ಟೇ ಅಲ್ಲದೆ ಈ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಇಂತಹ ಮಣ್ಣಿನಲ್ಲಿ ಸಾವಯವ ಇಂಗಾಲ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನ್ ಹೇಳ್ತೀವಿ, ಅದು ಶೇಕಡ 31% ಕಂಡು ಬಂದಿದೆ. ಅದನ್ನ ಬಿಟ್ಟು ವಾಣಿಜ್ಯ ಉತ್ಪನ್ನಗಳಂತ ಬಂದ್ರೆ ಪಾನೀಯ ಉತ್ಪನ್ನಗಳು ಅಂದ್ರೆ ಗೇರು ಹಣ್ಣಿನ ಜ್ಯೂಸ್, ಗೇರು ಹಣ್ಣಿನ ಸ್ಕ್ವಾಷ್, ಗೇರು ಹಣ್ಣಿನ ಸಿರಪ್, ಪೂರೈಕೆಗೆ ಸಿದ್ಧವಾದಂತಹ ಪಾನೀಯಗಳು ಅಂದ್ರೆ ರೆಡಿ ಟು ಸರ್ವ್, ಗೇರು ಹಣ್ಣು ಮತ್ತು ಮಾವಿನ ಹಣ್ಣಿನ ಮಿಶ್ರಣದ ಜ್ಯಾಮ್, ಗೇರು ಹಣ್ಣಿನ ಉಪ್ಪಿನಕಾಯಿ, ಹೀಗೆ ವಿವಿಧ ಉತ್ಪನ್ನಗಳ ತಯಾರಿಕೆಯಲ್ಲಿ ಇದನ್ನ ಬಳಸಬಹುದು. ಬಹುಶಃ ಗೇರು ಹಣ್ಣು ಅಂದ ತಕ್ಷಣ ನೆನಪಾಗುವಂತಹದ್ದು ಪಾನೀಯಗಳು, ಅದರಲ್ಲಿಯೂ ಕೂಡ ಫೆನ್ನಿ ಅನ್ನುವಂತಹದ್ದು ಇದರ ಒಂದು ತಯಾರಿ. ಈ ಗೇರು ಹಣ್ಣಿನ ಫೆನ್ನಿ ಅನ್ನೋದು ಹುದುಗುವಿಕೆ ಮತ್ತು ಬಟ್ಟಿ ಇಳಿಸುವಿಕೆ ಪ್ರಕ್ರಿಯೆ ಮೂಲಕ ಗೇರು ಹಣ್ಣಿನ ಫೆನ್ನಿಯನ್ನ ತಯಾರಿಸ್ತಾರೆ. ಬಲಿತ ಅಥವಾ ಮಾಗಿದ ಗೇರು ಹಣ್ಣುಗಳನ್ನ ಸಂಗ್ರಹಿಸಿ ರಸವನ್ನ ಬೇರ್ಪಡಿಸಬೇಕು. ಈ ಹುದುಗುವಿಕೆ ನಂತರ ಬಟ್ಟಿ ಇಳಿಸುವಿಕೆ ಪ್ರಕ್ರಿಯೆಗೆ ಒಳಪಡಿಸಲಾಗುತ್ತದೆ. ಬಟ್ಟಿ ಇಳಿಸುವಿಕೆಯ ನಂತರ ಆಲ್ಕೋಹಾಲ್ ಸಾಂದ್ರತೆಯನ್ನು ಅಗತ್ಯ ಮಟ್ಟಕ್ಕೆ ಸರಿಹೊಂದಿಸಬಹುದು. ಗೇರು ಹಣ್ಣಿನ ಫೆನ್ನಿಗೆ 2009 ವಿಶೇಷ ಮಾದಕ ಪಾನೀಯವಾಗಿ ಗೋವಾದ ಭೌಗೋಳಿಕ ಸೂಚ್ಯಂಕವಾಗಿ ನೋಂದಣಿ ಕೂಡ ದೊರಕಿದೆ. ಗೇರು ಹಣ್ಣಿನ ಫೆನ್ನಿಯಲ್ಲಿ ನೋಡೋದಾದ್ರೆ ಹೈಡ್ರೋಕಾರ್ಬನ್ ಮತ್ತು ಖನಿಜ ಘಟಕಗಳಾದಂತಹ ಎಥೆನಾಲ್, ಅಸಿಟಿಕ್ ಆಸಿಡ್, ಈಥೈಲ್ ಅಸಿಟೇಟ್, ಅಸಿಟಾಲ್ಡಿಹೈಡ್, ಪರ್ಫ್ಯೂರೈಲ್ ಮತ್ತು ತಾಮ್ರ ಇಂತಹ ಅಂಶಗಳು ಕಾಣಸಿಗುತ್ತದೆ. ಅದು ಅಲ್ಲದೆ ಗೇರು ಹಣ್ಣಿನ ವೈನ್, ಗೇರು ಹಣ್ಣಿನ ವಿನೆಗರ್ ಕೂಡ ತಯಾರಿ ಮಾಡಬಹುದು. ಇವಲ್ಲದೆ ಬೇರೆ ಗೇರು ಹಣ್ಣಿನ ಉತ್ಪನ್ನಗಳು ಯಾವ್ಯಾವ? ಇದಲ್ಲದೆ ಈಗ ನೋಡೋದಾದ್ರೆ ಗೇರು ಹಣ್ಣಿನ ಇತರ ಉತ್ಪನ್ನಗಳು ಅಂತ ಬಂದ್ರೆ, ಜೈವಿಕವಾಗಿ ಮೌಲ್ಯವರ್ಧಿತ ಗೇರು ಹಣ್ಣಿನ ರಸ ಅಂದ್ರೆ, ಗೇರು ಹಣ್ಣು ಅತಿ ಹೆಚ್ಚು ಪೌಷ್ಟಿಕವಾಗಿದ್ದರೂ ಸಹ ಇತರೆ ಹಣ್ಣಿನ ರಸದೊಂದಿಗೆ ಮಿಶ್ರಣ ಮಾಡಿದಾಗ ಅದರ ಗುಣಮಟ್ಟ ಮತ್ತು ರುಚಿ ಎರಡೂ ಹೆಚ್ಚುತ್ತದೆ. ಗೇರು ಹಣ್ಣಿನ ರಸವನ್ನ ಇತರೆ ಹಣ್ಣುಗಳ ಭೌಗೋಳಿಕ ಮತ್ತು ಲಭ್ಯತೆಯ ಅವಧಿಯನ್ನು ಆಧರಿಸಿ ಮಿಶ್ರಣ ಮಾಡಬಹುದು. ಗೇರು ಹಣ್ಣಿನ ರಸನ ಹಣ್ಣುಗಳ ಭೌಗೋಳಿಕ ಮತ್ತು ಲಭ್ಯತೆಯ ಅವಧಿಯನ್ನು ಆಧರಿಸಿ ಮಿಶ್ರಣ ಮಾಡಬಹುದು. ಇದು ಅದರ ಗುಣಮಟ್ಟ ಹಾಗೂ ರುಚಿ ಎರಡನ್ನ ಕೂಡ ಹೆಚ್ಚಿಸುತ್ತದೆ. ಈಗ ಗೇರು ಹಣ್ಣಿನ ಸಿಹಿ ಬೇರೆ ಬೇರೆ ರೀತಿಯ ಕ್ಯಾಂಡಿಯನ್ನ ತಯಾರು ಮಾಡುವಂತಹದ್ದು ಈ ಬಗ್ಗೆ ಗೇರು ಹಣ್ಣುಗಳನ್ನ ಈಗ ಗೇರು ಹಣ್ಣಿನ ಸಿಹಿ ಕ್ಯಾಂಡಿ, ಅಷ್ಟೇ ಅಲ್ಲದೆ ಗೇರು ಹಣ್ಣಿನ ಮಸಾಲೆ ಕ್ಯಾಂಡಿ, ಅಷ್ಟೇ ಅಲ್ಲದೆ ಗೇರು ಹಣ್ಣಿನ ತ್ಯಾಜ್ಯದಿಂದ ಜಾನುವಾರುಗಳ ಆಹಾರ ಕೂಡ ತಯಾರಿಸಬಹುದು. ಸಿಹಿ ಕ್ಯಾಂಡಿ ಅಂತ ಬಂದ್ರೆ ಈ ಗೇರು ಹಣ್ಣನ್ನ ಸಂಪೂರ್ಣ ಗೇರು ಹಣ್ಣು ಅಥವಾ ಗೇರು ಹಣ್ಣಿನ ಚೂರುಗಳನ್ನ 50-70 ಡಿಗ್ರಿ ಬ್ರಿಕ್ಸ್ ಸಾಂದ್ರತೆಯ ಸಕ್ಕರೆ ಪಾಕದಲ್ಲಿ ರಾತ್ರಿ ಇಡೀ 10-14 ಗಂಟೆ ನೆನೆಸಿಡಬೇಕು. ಇದಕ್ಕೆ 2% ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು 0.6% ಅಷ್ಟು ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಅನ್ನು ಸೇರಿಸಬೇಕು. ಸೂಕ್ಷ್ಮ ಜೀವಿಗಳ ಬಾಧೆಯನ್ನು ತಪ್ಪಿಸಲು ದ್ರಾವಣದಲ್ಲಿನ ಹಣ್ಣಿನ ಚೂರುಗಳನ್ನು ಆಗಾಗ ತಿರುಗಿಸ್ತಿರಬೇಕು. 3-4 ದಿನಗಳವರೆಗೆ ಸಕ್ಕರೆ ದ್ರಾವಣದ ಸಾಂದ್ರತೆಯನ್ನು 60 ಡಿಗ್ರಿ ಬ್ರಿಕ್ಸ್ ಇರುವಂತೆ ನೋಡಿಕೊಳ್ಳಬೇಕು. ಗೇರು ಹಣ್ಣಿನ ಚೂರುಗಳನ್ನು ಸಕ್ಕರೆ ದ್ರಾವಣದಿಂದ ಬೇರ್ಪಡಿಸಿ ಸ್ವಚ್ಛವಾದ ಸ್ಟೀಲ್ ತಟ್ಟೆಯಲ್ಲಿ ಒಣಗಿಸಬೇಕು ಅಥವಾ ಕ್ಯಾಬಿನೆಟ್ ಡ್ರೈಯರ್ ಅನ್ನು ಬಳಸಿ ಕೂಡ ಒಣಗಿಸ್ತಾರೆ. 3-4 ಗಂಟೆ ಇರಿಸೋದ್ರಿಂದ ಒಣಗಿಸಬಹುದು. ಇಡೀ ಹಣ್ಣುಗಳು ಇದ್ದಾಗ ಆಸ್ಮೋಸಿಸ್ ಅನ್ನ ಉತ್ತೇಜಿಸಲು ಬಿದಿರಿನ ಸ್ಲಿಂಟ್ಗಳನ್ನು ಬಳಸಿ 4 ಬದಿಗಳಿಂದ ಅದನ್ನು ಕತ್ತರಿಸಿ ಆ ನಂತರ ಒಣಗಿಸ್ತಾರೆ. ಇದು ಗೇರು ಹಣ್ಣಿನ ಸಿಹಿ ಕ್ಯಾಂಡಿ ಮಾಡುವಂತಹ ವಿಧಾನ. ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ಯಾವ ರೀತಿ ಗೇರು ಹಣ್ಣಿನ ಒಂದು ಸಂಸ್ಕರಣೆಯನ್ನು ಮಾಡಲಾಗ್ತದೆ, ಇದರಲ್ಲಿ ಯಾವ ರೀತಿ ಒಂದು ಪ್ರಗತಿ ಆಗಿದೆ? ಈಗ ಗೇರು ಸಂಶೋಧನಾ ನಿರ್ದೇಶನಾಲಯವು ಕೆಲವು 4 ಸ್ವಯಂ ಸ್ಥಿರ ಗೇರು ಹಣ್ಣು ಆಧಾರಿತ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಿದೆ. ಅವುಗಳೆಂದರೆ ಹಣ್ಣಿನ RTS, ಸೈಡರ್, ಜ್ಯಾಮ್ ಮತ್ತು ಜೆಲ್ಲಿ, ಮತ್ತೆ ಇದು ಕ್ಯಾಶ್ ಲೈಮ್ ಅಂತ ಕರಿತೀವಿ. ಈ ಕ್ಯಾಶ್ ಲೈಮ್ ಅಂದ್ರೆ ಗೇರು ಹಣ್ಣಿನ ರಸ ಮತ್ತು ಲಿಂಬೆ ಹಣ್ಣಿನ ರಸವನ್ನು ಸರಿಯಾದ ಪ್ರಮಾಣದಲ್ಲಿ ಬೆರೆಸಿ ಈ ಪಾನೀಯವನ್ನು ತಯಾರಿಸಲಾಗುತ್ತದೆ. ಪೋಷಕಾಂಶಯುಕ್ತ ಈ ಪಾನೀಯವನ್ನು ಶೀತಲೀಕರಣದ ಮೂಲಕ 5 ತಿಂಗಳ ಕಾಲ ಸಂಗ್ರಹಿಸಿಡಬಹುದು. ಈ ಪಾನೀಯದಲ್ಲಿ ಸಕ್ಕರೆ ಅಂಶ 36 ಡಿಗ್ರಿ ಬ್ರಿಕ್ಸ್ ಇದೆ ಮತ್ತು ವಿಟಮಿನ್ ಸಿ ನೋಡಿದರೆ 72 ಮಿಲಿಗ್ರಾಂ, ಟ್ಯಾನಿನ್ 76 ಮಿಲಿಗ್ರಾಂ, ಫಿನಾಲ್ 58 ಮಿಲಿಗ್ರಾಂ ಪ್ರತಿ 100 ಮಿಲಿ ಕ್ಯಾಶ್ ಲೈಮ್ ಜ್ಯೂಸಲ್ಲಿ ಕಾಣಸಿಗುತ್ತದೆ. ಮತ್ತು ಗೇರು ಹಣ್ಣಿನ ಸೈಡರ್, ಗೇರು ಹಣ್ಣಿನ ಸೈಡರ್ ಅತ್ಯಂತ ಕಡಿಮೆ ಆಲ್ಕೋಹಾಲ್ ಅಂಶವನ್ನು ಹೊಂದಿರುವ ಪಾನೀಯವಾಗಿದೆ. ಈ ಪಾನೀಯವನ್ನು ಸಹ ಶೀತಲೀಕರಣದ ಮೂಲಕ 24 ತಿಂಗಳ ಕಾಲ ಸಂಗ್ರಹಿಸಿಡಬಹುದು. ಈ ಪಾನೀಯದಲ್ಲೂ ಸಹ ವಿಟಮಿನ್ ಸಿ ಮತ್ತು ಇತರೆ ಫಿನಾಲ್ ಟ್ಯಾನಿನ್ಗಳನ್ನು ಕಾಣಸಿಗುತ್ತದೆ. ಅದು ಬಿಟ್ಟು ಗೇರು ಹಣ್ಣಿನ ಜ್ಯಾಮ್, ಗೇರು ಹಣ್ಣಿನ ಜ್ಯಾಮ್ ಹೆಚ್ಚಿನ ಸ್ವಯಂ ಸ್ಥಿರತೆಯ ಸಂಸ್ಕರಿಸಿದ ಉತ್ಪನ್ನವಾಗಿದೆ. ಗೇರು ಹಣ್ಣಿನ ತಿರುಳಿನಲ್ಲಿ ತಯಾರಿಸುವಂತಹ ಜ್ಯಾಮ್ನಲ್ಲಿ ಸಕ್ಕರೆ ಅಂಶವು 68 ಡಿಗ್ರಿ ಬ್ರಿಕ್ಸ್, ವಿಟಮಿನ್ ಸಿ 83 ಮಿಲಿಗ್ರಾಂ, ಟ್ಯಾನಿನ್ 103 ಮಿಲಿಗ್ರಾಂ ಮತ್ತು ಫಿನಾಲ್ 119 ಮಿಲಿಗ್ರಾಂ ಪ್ರತಿ ML 100 ಮಿಲಿಯಲ್ಲಿ ನಾವು ನೋಡಬಹುದು. ಗೇರು ಹಣ್ಣಿನ ಜ್ಯಾಮನ್ನು ಸಾಮಾನ್ಯ ವಾತಾವರಣದಲ್ಲಿ 5 ತಿಂಗಳ ಕಾಲ ಸಂಗ್ರಹಿಸಿಡಬಹುದು. ಅಷ್ಟೇ ಅಲ್ಲದೆ ಗೇರು ಹಣ್ಣಿನ ಜೆಲ್ಲಿ ಅಂತ ಬಂದರೆ ಗೇರು ಹಣ್ಣಿನ ಪಲ್ಪ್ನಿಂದ ತೆಗೆದಂತಹ ಜೆಲ್ಲಿ, ಈ ಜೆಲ್ಲಿಯಲ್ಲಿ ಸಕ್ಕರೆ ಅಂಶವು ಸಹ 65 ಡಿಗ್ರಿ ಬ್ರಿಕ್ಸ್ ಮತ್ತು ವಿಟಮಿನ್ ಸಿ, ಟ್ಯಾನಿನ್ಗಳು, ಫಿನಾಲ್ ಮುಂತಾದ ಖನಿಜಾಂಶಗಳನ್ನು ನಾವು ನೋಡಬಹುದು. ಗೇರು ಹಣ್ಣಿನ ಜೆಲ್ಲಿಯನ್ನು ಸಾಮಾನ್ಯ ವಾತಾವರಣದಲ್ಲಿ 5 ತಿಂಗಳ ಕಾಲ ಸಂಗ್ರಹಿಸಿಡಬಹುದು. ಜ್ಯಾಮ್ನಂತೆಯೇ ಜೆಲ್ಲಿಯು ತನ್ನ ಪೌಷ್ಟಿಕಾಂಶಗಳನ್ನು ಉಳಿಸಿಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿದೆ. ತನ್ನ ಹೆಚ್ಚಿನ TSS ಅಂಶದಿಂದಾಗಿ ಇದು ಹೆಚ್ಚಿನ ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಈಗ ಈ ಗೇರಿನ ಒಂದು ಹಣ್ಣಿನ ಸಂಸ್ಕರಣೆಯ ವಿಚಾರಕ್ಕೆ ಬಂದಾಗ ಇದರಲ್ಲಿ ಒಂದು ತರಬೇತಿ ಆಗಬಹುದು ಅಥವಾ ಒಂದು ಸ್ವಉದ್ಯೋಗವಾಗಿ ಇದನ್ನು ಕೈಗೊಳ್ಳುವಂತಹದ್ದಾಗಬಹುದು, ಇದಕ್ಕೆ ಸಾಧ್ಯತೆ ಇದೆಯಾ? ಹೌದು ಸರ್, ಇದು ಸಾಧ್ಯ ಇದೆ. ಕೆಲವೊಂದು ಸ್ವಸಹಾಯ ಸಂಘಗಳು, KVKಗಳು ಕೂಡ ಇದಕ್ಕೆ ಸಹಕಾರ ನೀಡುವಂತೆ ಟ್ರೈನಿಂಗ್ ಗಳನ್ನ ಕೊಡ್ತಾ ಇದೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಮಹಿಳಾ ಸ್ವಸಹಾಯ ಸಂಘಗಳು, ಮಹಿಳಾ ಸಂಘಗಳು ಅವರೆಲ್ಲ ಸೇರ್ಕೊಂಡು ಈ ಗೇರು ಹಣ್ಣಿನ ಮೌಲ್ಯವರ್ಧನೆಯ ಮೇಲೆ ಮೊದಲು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಗೇರು ಹಣ್ಣು ಎನ್ನುವಂತಹದ್ದು ವರ್ಷದ ಪೂರ್ತಿ ಸಿಗುವುದಿಲ್ಲ, ಒಂದು ಕೆಲವೇ 3-4 ತಿಂಗಳ ಕಾಲ ಮಾತ್ರ ಸಿಗುವಂತಹದ್ದು. ಆ ಸಮಯದಲ್ಲಿ ಸಂಗ್ರಹಿಸಿ ಇಟ್ಟುಕೊಂಡು ಇದರ ಮೌಲ್ಯವರ್ತನೆಯನ್ನ ಮಾಡಬೇಕು. ಒಟ್ಟಿನಲ್ಲಿ ಈ ಸಂಸ್ಕರಣೆಯ ಬಗ್ಗೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ? ಈ ಗೇರು ಹಣ್ಣು ಮತ್ತು ಅವುಗಳ ಉತ್ಪನ್ನಗಳು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆಯನ್ನು ಹೊಂದಿದೆ. ಕೆಲವು ನ್ಯೂನತೆಗಳಿದ್ರೂ ಸಹ ಇದರಲ್ಲಿರುವಂತಹ ಗಮನಾರ್ಹವಾದಂತಹ ಪೌಷ್ಟಿಕಾಂಶಗಳ ಗುಣಲಕ್ಷಣಗಳು ಇರೋದ್ರಿಂದ ಗುಣಮಟ್ಟವಾದ ಮತ್ತು ರುಚಿಕರವಾದ ಗೇರು ಹಣ್ಣಿನ ಉತ್ಪನ್ನಗಳನ್ನು ಹೊರತರಲು ಕೆಲವು ಭೌತಿಕ ಮತ್ತು ರಾಸಾಯನಿಕ ಸಂಸ್ಕರಣಾ ಕ್ರಮಗಳನ್ನು ಅನುಸರಿಸಬೇಕಾಗಿದೆ. ಅಷ್ಟೇ ಅಲ್ಲ, ಇದು ಹಣ್ಣಿನ ಮೌಲ್ಯವರ್ಧನೆ ಅಷ್ಟೇ ಅಲ್ಲ, ಇದು ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸಹ ಸುಸ್ಥಿರಗೊಳಿಸಲು ಮೌಲ್ಯವರ್ಧನೆ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಬಹಳ ಸಂತೋಷ ಡಾಕ್ಟರ್ ವೀಣಾ ಅವರೇ. ಆ ಹಣ್ಣಿನ, ವಿಶೇಷವಾಗಿ ಗೇರು ಹಣ್ಣಿನ ಒಂದು ಮೌಲ್ಯವರ್ಧನೆಯನ್ನು ಯಾವ ರೀತಿ ಮಾಡಬಹುದು ಹಾಗೂ ಈ ಮೂಲಕ ಒಂದು ಪೌಷ್ಟಿಕಾಂಶ ಯುಕ್ತವಾದಂತಹ ಒಂದು ಆಹಾರವನ್ನು ಹೇಗೆ ತಯಾರಿಸಬಹುದು ಹಾಗೂ ಸ್ವಉದ್ಯೋಗವನ್ನು ಇದರಲ್ಲಿ ಕೈಗೊಳ್ಳುವುದಕ್ಕೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ, ಈ ವಿಚಾರವಾಗಿ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಒದಗಿಸಿದಿರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಗೇರು ಹಣ್ಣಿನ ಮೌಲ್ಯವರ್ಧನೆ ಈ ಕುರಿತಾಗಿ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿ ಡಾ ವೀಣಾ ಜಿಎಲ್ ಇವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು TS ಪ್ರಸಾದ್. ಇದುವರೆಗೆ ಗೇರಿನ ತಿರುಳು ತಿಳಿವು ಸಮಗ್ರ ಗೇರು ಕೃಷಿ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಟಿಎಸ್ ಪ್ರಸಾದ್. ಅತ್ತೆ ನಿಧಾನವಾಗಿ ಹತ್ತಿ. ತುಂಬಾ ಸೊಂಟ ನೋವು ಕಣಮ್ಮ, ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರಿಚಯ ಚಿಕಿತ್ಸೆ ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕಿವಿಗಳಲ್ಲಿ ಕಲುಷಿತ ನೀರು ಪ್ರವೇಶಿಸುವುದನ್ನು ತಡೆಗಟ್ಟಿ ಮತ್ತು ನಿಮ್ಮ ಕಿವಿಯಲ್ಲಿ ಎಣ್ಣೆ ಅಥವಾ ಯಾವುದೇ ತೀಕ್ಷ್ಣವಾದ ವಸ್ತುಗಳು, ಬೆಂಕಿ ಕಡ್ಡಿಗಳು, ಇಯರ್ ಬಡ್ಗಳನ್ನು ಹಾಕಬೇಡಿ. ವಿಶೇಷವಾಗಿ 60 ವರ್ಷದ ನಂತರ ನೀವು ಸಂಭಾಷಣೆಯ ಸಮಯದಲ್ಲಿ ಪದಗಳನ್ನು ಪುನರಾವರ್ತಿಸಲು ಕೇಳುತ್ತಿದ್ದರೆ ನಿಮ್ಮ ಶ್ರವಣ ಪರೀಕ್ಷೆಯನ್ನು ವಾರ್ಷಿಕವಾಗಿ ಕಡ್ಡಾಯವಾಗಿ ಪಡೆಯಬೇಕು. ಶಾಲೆಗೆ ಹೋಗುವ ಮಗುವಿಗೆ ಕಡಿಮೆ ದೂರದಿಂದ ಶಿಕ್ಷಕರ ಧ್ವನಿಯತ್ತ ಗಮನ ಹರಿಸಲು ಸಾಧ್ಯವಾಗದಿದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ಹೆಚ್ಚಿನ ವಿವರಗಳಿಗೆ 24/7 ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ ಅಥವಾ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ. ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಉಡುಪಿಯಲ್ಲಿ ಭಾನುವಾರ ಅಂದರೆ ನಾಳೆ ನಡೆಯುವ ರೈತ ಸಮಾವೇಶದ ಕುರಿತು ಪೂರ್ವಾವಲೋಕನ. ಉಡುಪಿ ಜಿಲ್ಲಾ ಕೃಷಿಕ ಸಂಘದ ಅಧ್ಯಕ್ಷರಾದ ರಾಮಕೃಷ್ಣ ಶರ್ಮಾ ಅವರಿಂದ. ಇದು ಉಡುಪಿ ಜಿಲ್ಲಾ ಕೃಷಿಕ ಸಂಘ 1997 ನಾವು ಪ್ರಾರಂಭ ಮಾಡಿರುವಂತಹದ್ದು. ಆ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಕೃಷಿಕ ಸಂಘಟನೆಗಳು ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ರೈತರಿಗೆ ಮಾಹಿತಿ ಮಾರ್ಗದರ್ಶನ, ಹಾಗೆ ರೈತರಿಗೆ ಅನ್ಯಾಯ ಆದಾಗ ಹೋರಾಟಗಳನ್ನು ಮಾಡುವ ದೃಷ್ಟಿಯಿಂದ ಈ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದೇವೆ. ಕೃಷಿ ಮಾಹಿತಿಗಳನ್ನು ಕೊಡುವಂತಹದ್ದು, ಹಳ್ಳಿ ಹಳ್ಳಿಗಳಲ್ಲಿ ರೈತರ ಮನೆಗಳಲ್ಲಿ ಕಾರ್ಯಕ್ರಮವನ್ನು ಮಾಡುವಂತಹದ್ದು, ಈ ರೀತಿ ನಾವು 25 ವರ್ಷಗಳಿಂದ ನಮ್ಮ ಹಲವಾರು ಕಾರ್ಯಕ್ರಮಗಳಿಂದ ರೈತರಿಗೆ ಉಪಯೋಗ ಆಗುವಂತಹ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಹಾಗೆ ಬೇರೆ ಬೇರೆ ಇಲಾಖೆಗಳಿಂದ ರೈತರಿಗೆ ಸೌಲಭ್ಯವನ್ನು ಒದಗಿಸಿಕೊಡುವಲ್ಲಿಯೂ ಸಹಕಾರ ನಾವು ನೀಡುತ್ತೇವೆ. ಹಾಗೆ ಬೇರೆ ಬೇರೆ ಇಲಾಖೆಯ ಮಾಹಿತಿಗಳನ್ನು ನೀಡುವ ಇಲಾಖೆಯ ಸೌಲಭ್ಯಗಳ ಮಾಹಿತಿಯನ್ನು ಸಹ ನಾವು ಹಳ್ಳಿ ಹಳ್ಳಿಯಲ್ಲಿ ಆಯೋಜಿಸುವಂತಹದ್ದನ್ನು ಮಾಡ್ತಾ ಇದ್ದೇವೆ. ಹಾಗೆ ವೈಜ್ಞಾನಿಕ ಕೃಷಿಯ ಮಾಹಿತಿಗಳನ್ನು ಮಾಡ್ತಾ ಇದ್ದೇವೆ. ಇಂತಹ ಮಾಹಿತಿಗಳನ್ನು ನೀಡಿ ರೈತ ಉಪಯೋಗಿಯಾಗಿ ಉಡುಪಿ ಜಿಲ್ಲಾ ಕೃಷಿಕ ಸಂಘವು ಕೆಲಸ ಮಾಡ್ತಾ ಇದೆ. ಕೃಷಿಕರಿಗೆ ಬಹಳ ದೊಡ್ಡ ತೊಂದರೆ ಏನು ಅಂತ ಹೇಳಿದ್ರೆ, ಅವರು ಕೃಷಿಯಲ್ಲಿ ತಪ್ಪುಗಳನ್ನು ಮಾಡುವಂತಹದ್ದು. ಕೃಷಿಕರು ಯಾಕೆ ತಪ್ಪು ಮಾಡಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಬೇರೆಯವರು ತಪ್ಪು ಮಾಹಿತಿಗಳನ್ನು ಕೊಡ್ತಾರೆ. ಈ ತಪ್ಪು ಮಾಹಿತಿಗಳು ರೈತರಿಗೆ ಸಿಗದೆ ಸರಿಯಾದ ಮಾಹಿತಿಗಳು ಸಿಗಬೇಕು ಅಂತ ಹೇಳುವಂತ ಉದ್ದೇಶದಿಂದ ನಾವು ಉಡುಪಿ ಜಿಲ್ಲಾ ಕೃಷಿಕ ಸಂಘದಿಂದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಇವತ್ತು ರೈತರಿಗೆ ತೊಂದರೆ ಆಗ್ತಾ ಇರುವಂತಹದ್ದು. ರೈತರು ಏನು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಬೆಳೆಗಳನ್ನು ಬೆಳೀತಾರೆ. ಈ ಒಂದು ಬೆಳೆಗಳನ್ನು ಬೆಳೆಯುವುದರಿಂದ ಯಾವೊಬ್ಬ ರೈತನಿಗೂ ಕೃಷಿ ಲಾಭದಾಯಕವಾಗಲಿಕ್ಕೆ ಸಾಧ್ಯ ಇಲ್ಲ. ರೈತ ಹಲವು ಬೆಳೆಗಳನ್ನು ಬೆಳೆಸಬೇಕು, ಅದರೊಟ್ಟಿಗೆ ಹೈನುಗಾರಿಕೆ, ಕೋಳಿ ಸಾಕಣೆ, ಜೇನು ಸಾಕಣೆ ಇಂತಹ ಹಲವು ಉದ್ಯೋಗಗಳನ್ನು ಅವನು ಮಾಡಬೇಕು. ಮತ್ತೆ ಇನ್ನೊಂದು ತಪ್ಪು ರೈತರು ಮಾಡುವುದೇನು ಅಂತ ಹೇಳಿದ್ರೆ, ಅವರಲ್ಲಿ ಸ್ಥಳ ಬಹಳ ಕಡಿಮೆ ಇರುತ್ತದೆ. ಇರುವಂತಹ ಕಡಿಮೆ ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯ ಗಿಡಗಳನ್ನು, ಹೆಚ್ಚಿನ ಸಂಖ್ಯೆಯ ಬೆಳೆಗಳನ್ನು ನೆಡುವಂತಹದ್ದು. ನಾವು ಯಾವುದೇ ಒಂದು ಬೆಳೆಯನ್ನು ಬೆಳೆಸಬೇಕಾದ್ರೆ, ಯಾವುದೇ ಒಂದು ಗಿಡವನ್ನು ನೆಡಬೇಕಾದ್ರೆ, ಆ ಗಿಡಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಇದ್ರೆ ಮಾತ್ರ ಗಿಡವನ್ನು ನೆಡಬೇಕು. ಹತ್ತಿರ ಹತ್ತಿರ ನೆಡುವುದರಿಂದ ಕೃಷಿ ಇವತ್ತು ರೈತರಿಗೆ ನಷ್ಟ ಆಗ್ತಾ ಇದೆ. ಆನಂತರ ಸರಿಯಾದ ಅಂತರವನ್ನು ನೀಡುವುದಿಲ್ಲ. ಸಾಮಾನ್ಯವಾಗಿ ನಾವು ನೋಡ್ತೇವೆ, ಅಡಿಕೆಯನ್ನು 6 ಅಡಿಗೊಂದು, ತೆಂಗನ್ನು 10 ಅಡಿ 12 ಅಡಿ 15 ಅಡಿಗೊಂದು ನೆಡ್ತಾರೆ. ಈ ರೀತಿ ನೆಡುವುದರಿಂದ ಅವರಿಗೆ ತೆಂಗಾಗಲಿ ಅಡಿಕೆ ಆಗಲಿ ಈ ಬೆಳೆಗಳು ಲಾಭದಾಯಕವಾಗುವುದಿಲ್ಲ. ಅವರು ಅಡಿಕೆಯನ್ನು ನೆಡುವುದಾದ್ರೆ 9 ಅಡಿಗೊಂದು ನೆಡಬೇಕು, ತೆಂಗನ್ನು ನೆಡುವುದಾದ್ರೆ 27 ಅಡಿಗೆ 1 ನೆಡಬೇಕು. ಇನ್ನೊಂದು ಬಹಳ ಪ್ರಾಮುಖ್ಯವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಗಿಡಗಳನ್ನು ಸವರುವಂತಹದ್ದು. ಈಗ ಹಲವಾರು ಗಿಡಗಳು ಒಂದು ಪ್ರದೇಶದಲ್ಲಿ ಇದ್ದಾಗ ಒಂದು ಗಿಡ ಇನ್ನೊಂದು ಗಿಡಕ್ಕೆ ತಾಗಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಒಳ್ಳೆಯ ಒಂದು ಇಳುವರಿಯನ್ನು ಪಡೀಲಿಕ್ಕೆ ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಈ ವೈಜ್ಞಾನಿಕವಾಗಿ ಈ ಗಿಡಗಳನ್ನು ಸವರಬೇಕು. ತೆಂಗು, ಅಡಿಕೆ, ಬಾಳೆ ಇಂತಹ ಗಿಡಗಳನ್ನು ಸವರ್ಲಿಕ್ಕೆ ಆಗುದಿಲ್ಲ, ಅದನ್ನು ಸರಿಯಾದ ಅಂತರದಲ್ಲಿಯೇ ನಾವು ನೆಡಬೇಕು. ಆದ್ರೆ ಮಾವು, ಗೇರು, ದಿವಿ ಹಲಸು ಇಂತಹ ಗಿಡಗಳನ್ನು ನಾವು ವರ್ಷಕ್ಕೊಮ್ಮೆ ಸವರಿ ಅದರಿಂದ ಉತ್ತಮವಾದಂತಹ ಒಂದು ಇಳುವರಿಯನ್ನು ಪಡೆಯಬಹುದು. ಸವರುವುದರಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಹಣ್ಣಿನ ಗಿಡಗಳಲ್ಲಿ ನಾವು ಮೇಲೆ ಸವರಬೇಕು, ಮೇಲೆ ಎತ್ತರ ಹೋಗದಂತೆ ನೋಡಿಕೊಳ್ಬೇಕು, ಹಾಗೆ ನೆಲಕ್ಕೆ ತಾಗದಂತೆ ನೋಡಬೇಕು, ಹಾಗೆ ಎಲ್ಲ ಗೆಲ್ಲುಗಳಿಗೆ ಸೂರ್ಯನ ಬಿಸಿಲು ಬೀಳುವಂತೆ ಮಾಡಬೇಕು. ಇದು ವೈಜ್ಞಾನಿಕವಾದಂತಹ ಒಂದು ಪ್ರೂನಿಂಗ್ ಮಾಡುವಂತಹ ಕ್ರಮ. ಹಾಗೆ ಇನ್ನೊಂದು ನಾವು ಮಾಡುವಂತ ದೊಡ್ಡ ತಪ್ಪು ಏನು ಅಂತ ಹೇಳಿದ್ರೆ, ದೊಡ್ಡ ಮರಗಳ ಕೆಳಗೆ ಸಣ್ಣ ಗಿಡಗಳನ್ನು ನೆಡುವುದು. ಉದಾಹರಣೆಗೆ ಅಡಿಕೆ ತೋಟ ಒಂದು 20-30 ವರ್ಷ ಆಗುವಾಗ ಆ ಅಡಿಕೆ ಗಿಡಗಳ ಕೆಳಗೆ ಚಿಕ್ಕ ಗಿಡಗಳನ್ನು ಪುನಃ ನಾಟಿ ಮಾಡುವುದು. ಇದರಿಂದಲೂ ಹಾಗೆ ಅಡಿಕೆ ಗಿಡಗಳು ಮೇಲೆ ಎತ್ತರಕ್ಕೆ ಹೋಗ್ತದೆ ಮತ್ತೆ ಸರಿಯಾಗಿ ಇಳುವರಿಯನ್ನು ಕೊಡುವುದಿಲ್ಲ, ಬಹಳ ವೀಕ್ ಆಗಿ ಗಿಡಗಳು ಬರ್ತದೆ. ಹಾಗಾಗಿ ಅಂಡರ್ ಪ್ಲಾಂಟಿಂಗ್ ಹೇಳುವಂತಹದ್ದನ್ನು ನಾವು ಮಾಡಬಾರದು. ಯಾವಾಗ ತೋಟದಲ್ಲಿ ಉತ್ತಮ ಇಳುವರಿಯನ್ನು ನಾವು ಪಡೆಯುವುದು ಕಡಿಮೆ ಆಗ್ತದ, ಅಂತಹ ಸಂದರ್ಭದಲ್ಲಿ ನಾವು ಎಲ್ಲ ಗಿಡಗಳನ್ನು ತೆಗೆದು ಪುನಃ ಹೊಸದಾಗಿ ಗಿಡಗಳನ್ನು ನಾವು ನಾಟಿ ಮಾಡಬೇಕು. ಇನ್ನೊಂದು ರೈತರು ಮಾಡುವಂತಹ ದೊಡ್ಡ ತಪ್ಪು ಏನು ಅಂತ ಹೇಳಿದ್ರೆ, ಗೊಬ್ಬರಗಳನ್ನು ಒಣಗಿಸುವುದು. ಈ ಹಟ್ಟಿ ಗೊಬ್ಬರ ಆಗ್ಬಹುದು ಅಥವಾ ಬೇರೆ ಗೊಬ್ಬರಗಳನ್ನು ನಾವು ಒಣಗಿಸಬಾರದು. ಸೂರ್ಯನ ಬಿಸಿಲು ಮತ್ತೆ ಮಳೆ ನೀರು ಈ ಗೊಬ್ಬರದ ಮೇಲೆ ಬಿದ್ರೆ ಅದರಿಂದ ಅದರಲ್ಲಿರುವಂತಹ ಪೋಷಕಾಂಶಗಳು ನಷ್ಟವಾಗಿ ಅದರಲ್ಲಿ ಏನು ಪೋಷಕಾಂಶಗಳು ಗೊಬ್ಬರದಲ್ಲಿ ಉಳಿಯುವುದಿಲ್ಲ. ಹಾಗಾಗಿ ಗೊಬ್ಬರವನ್ನು ನಾವು ಒಣಗಿಸಬಾರದು. ಅದಕ್ಕೆ ನೆರಳು ಮತ್ತು ಮಳೆ ನೀರು ಬೀರದಂತೆ ಮಾಡನ್ನು ಮಾಡಬೇಕು. ಆಮೇಲೆ 3 ತಿಂಗಳಾಗುವಾಗ ಅದನ್ನು ಉಪಯೋಗಿಸಬೇಕು. ಆನಂತರ ತೋಟದಲ್ಲಿ ಆಗಲಿ ಗದ್ದೆಯಲ್ಲಿ ಆಗಲಿ ಅದಕ್ಕೆ ಸೂರ್ಯನ ಬಿಸಿಲು ಬೀಳದಂತೆ ನಾವು ತರಗೆಲೆಯನ್ನು ಮುಚ್ಚಬೇಕು. ಗದ್ದೆಯಲ್ಲಿ ಆದ್ರೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಂಜೆ ಹೊತ್ತು ಗದ್ದೆಯಲ್ಲಿ ಬಿಡಿಸಬೇಕು. ಗದ್ದೆಗೆ ಬಿಡಿಸಿ ತಕ್ಷಣ ಅದನ್ನು ಮಣ್ಣಿಗೆ ಸೇರಿಸಬೇಕು. ಮತ್ತೆ ಯಾವಾಗಲೂ ನಾವು ಗೊಬ್ಬರ ಅನ್ನು ಮಣ್ಣಿಗೆ ಸೇರಿಸುವಾಗ ಗೊಬ್ಬರ ಮಣ್ಣು ಒಣಗಿರಬಾರದು. ಒದ್ದೆ ಮಣ್ಣಿಗೆ ನಾವು ಗೊಬ್ಬರವನ್ನು ಮಿಶ್ರಣ ಮಾಡಿದ್ರೆ ಅದರಲ್ಲಿರುವಂತಹ ಪೂರ್ತಿ ಪೋಷಕಾಂಶಗಳು ಗಿಡಗಳಿಗೆ ಸಿಗ್ತದೆ. ಇನ್ನೊಂದು ನಾವು ನೋಡುವಂತಹದ್ದು ಸಾಮಾನ್ಯವಾಗಿ ಏನು ಅಂತ ಹೇಳಿದ್ರೆ, ಅನುತ್ಪಾದಕ ಮರಗಳು ಅಂದ್ರೆ ಅದು ಬಹಳ ವೀಕ್ ಆಗಿರ್ತದೆ, ಅದರಲ್ಲಿ ಬಹಳ ಕಡಿಮೆ ಇಳುವರಿ ಇರ್ತದೆ. ಇಂತಹ ಅನುತ್ಪಾದಕ ಮರಗಳನ್ನು ತೆಗೆಯದಿದ್ರೂ ನಮಗೆ ಕೃಷಿ ಲಾಭದಾಯಕವಾಗುವುದಿಲ್ಲ. ಇಂತಹ ಮಾಹಿತಿಗಳನ್ನು ಇನ್ನೂ ಹಲವಾರು ಮಾಹಿತಿಗಳನ್ನು ನಾವು ನಮ್ಮ ಕೃಷಿ ಕಾರ್ಯಕ್ರಮಗಳಲ್ಲಿ ನೀಡುತ್ತೇವೆ. ರಜತ ಸಂಭ್ರಮದ ರೈತ ಸಮಾವೇಶ ಇದೇ ಭಾನುವಾರ March 6 ಕೃಷಿಯಲ್ಲಿ ಕೃಷಿಕರಿಗೆ ಲಾಭ ಇಲ್ಲ, ಯುವಕರು ಕೃಷಿಗೆ ಬರುತ್ತಿಲ್ಲ, ಕೃಷಿಕರು ಕೃಷಿಯಿಂದ ವಿಮುಖರಾಗುತ್ತಿದ್ದಾರೆ. ಇಂತಹ ಸನ್ನಿವೇಶದಲ್ಲಿ ಕೃಷಿಕರಿಗೆ ಹಾಗೂ ಕೃಷಿ ಆಸಕ್ತರಿಗೆ ಕಡಿಮೆ ಖರ್ಚಿನಲ್ಲಿ ಸುಲಭದ ವೈಜ್ಞಾನಿಕ ಕೃಷಿ, ಹೈನುಗಾರಿಕೆ, ವಿಭಿನ್ನ ಕೃಷಿ ಬೆಳೆಗಳು, ಯಾಂತ್ರೀಕರಣ ವಿಷಯಗಳಲ್ಲಿ ಮಾಹಿತಿ ಮಾರ್ಗದರ್ಶನ ನೀಡುತ್ತಿರುವ ಉಡುಪಿ ಜಿಲ್ಲಾ ಕೃಷಿಕ ಸಂಘವು ರೈತ ಸಮಾವೇಶ 2022 March 6 ಭಾನುವಾರ ಬೆಳಿಗ್ಗೆ 9:30 ಸಂಜೆ 4 ತನಕ ಉಡುಪಿ ಕುಂಜಿಬೆಟ್ಟು ಶ್ರೀ ಶಾರದ ಮಂಟಪ ಆವರಣದಲ್ಲಿ ನಡೆಸಲಿದೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗಡೆ ಉದ್ಘಾಟಿಸಲಿರುವ ಈ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಉಡುಪಿಯ ಶಾಸಕ ರಘುಪತಿ ಭಟ್, ಮಾಜಿ ಸಚಿವ ವಿನಯ ಕುಮಾರ್ ಸೊರಕೆ, ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯ ಅಸಿಸ್ಟೆಂಟ್ ಮ್ಯಾನೇಜರ್ ರಾಜಗೋಪಾಲ ಮತ್ತು ರೋಟೇರಿಯನ್ ಮಂಜುನಾಥ ಉಪಾಧ್ಯ ಭಾಗವಹಿಸಲಿದ್ದಾರೆ. 1:00 ಕೃಷಿ ವಿಚಾರಗೋಷ್ಠಿಗಳು ನಡೆಯಲಿದೆ. ಉತ್ತಮ ಗೇರು ತಳಿಗಳು ಮತ್ತು ಬೆಳೆ ತಾಂತ್ರಿಕತೆ ಬಗ್ಗೆ ಬ್ರಹ್ಮ ಅವರ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಡಾಕ್ಟರ್ ಲಕ್ಷ್ಮಣ, ಅಡಿಕೆ ಕೊಳೆ ರೋಗ ಹತೋಟಿ ಕುರಿತು ಬ್ರಹ್ಮ ಅವರ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಧನಂಜಯ, ವೈಜ್ಞಾನಿಕ ಕೃಷಿ ಮತ್ತು ತರಬೇತಿಯ ಬಗ್ಗೆ ಬ್ರಹ್ಮಾರ ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯದ ಡಾಕ್ಟರ್ ಕೆವಿ ಸುಧೀರ್ ಕಾಮತ್, ಮಲ್ಲಿಗೆ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಉಪಯುಕ್ತತೆಯ ಬಗ್ಗೆ ಬ್ರಹ್ಮ ಅವರ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ HS ಚೈತನ್ಯ ಮಾತನಾಡಲಿದ್ದಾರೆ. 2nd ವಿಚಾರಗೋಷ್ಠಿಯಲ್ಲಿ ಹೈನುಗಾರಿಕೆಯಲ್ಲಿ ಪೌಷ್ಟಿಕ ಆಹಾರದ ಬಳಕೆ ಮತ್ತು ಆರೋಗ್ಯ ರಕ್ಷಣೆ ವಿಷಯವಾಗಿ ಪಶುವೈದ್ಯಕೀಯ ಸೇವಾ ಇಲಾಖೆಯ ನಿವೃತ್ತ ಉಪನಿರ್ದೇಶಕ ಡಾಕ್ಟರ್ ಸರ್ವೋತ್ತಮ ಉಡುಪ, ಹೈನುಗಾರಿಕೆಯಲ್ಲಿನ ಸವಾಲುಗಳ ಬಗ್ಗೆ ದಾಖ ಹಾಲು ಉತ್ಪಾದಕ ಒಕ್ಕೂಟದ ಅಧ್ಯಕ್ಷ ರವಿರಾಜ ಹೆಗಡೆ, ಲಾಭದಾಯಕ ಕೃಷಿಯಲ್ಲಿ ಮಾಧ್ಯಮಗಳ ಪಾತ್ರದ ಕುರಿತು ಮಂಗಳೂರು ಆಕಾಶವಾಣಿಯ TS ಪ್ರಸಾದ್, ಸಮಗ್ರ ಕೃಷಿ ಪದ್ಧತಿಯ ಅವಶ್ಯಕತೆಯ ಬಗ್ಗೆ ಪ್ರಗತಿಪರ ಕೃಷಿಕ ಶಂಭುಶಂಕರ ರಾವ್ ಮಂದರ್ತಿ, ಕರಾವಳಿಯಲ್ಲಿ ಲಾಭದಾಯಕ ತರಕಾರಿ ಬೆಳೆಗಳ ಬಗ್ಗೆ ಪಟ್ಲದ ಪ್ರಗತಿಪರ ಕೃಷಿಕ ಗುರುನಂದನ್ ನಾಯಕ್ ಮಾತನಾಡಲಿದ್ದಾರೆ. 3:00 ಸರಕಾರಿ ಇಲಾಖೆಗಳ ರೈತಪರ ಯೋಜನೆಗಳ ಕುರಿತು ಕೃಷಿ, ತೋಟಗಾರಿಕೆ, ಕಂದಾಯ ಇಲಾಖೆ ಮತ್ತು ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಲಿದ್ದಾರೆ. ರಜತ ಸಂಭ್ರಮದ ಹಿನ್ನೆಲೆಯಲ್ಲಿ ರೈತ ಸಮಾವೇಶದಂದು ಜಿಲ್ಲೆಯ ಪ್ರಗತಿಪರ ಸಂಘಟಕ, ಸಹಕಾರ ಮನೋಭಾವ ಮತ್ತು ವೈಜ್ಞಾನಿಕ ಕೃಷಿ ಮಾಡುತ್ತಿರುವ 25 ಕೃಷಿಕರನ್ನು ಸನ್ಮಾನಿಸಲಾಗುವುದು. ಈ ರೈತ ಸಮಾವೇಶದಲ್ಲಿ ಕೃಷಿ ಸಂಬಂಧಿತ ವಸ್ತು, ಬೀಜ ಮತ್ತು ಗಿಡಗಳು, ಯಂತ್ರೋಪಕರಣಗಳು, ಪತ್ರಿಕೆಗಳ ಪ್ರದರ್ಶನ ಮತ್ತು ಮಾರಾಟ ಇರಲಿದೆ. ಕೃಷಿ ಆಸಕ್ತರು, ಕೃಷಿಕ ಬಾಂಧವರು ಈ ರೈತ ಸಮಾವೇಶದಲ್ಲಿ ತಪ್ಪದೇ ಭಾಗವಹಿಸಿ ಕಡಿಮೆ ಖರ್ಚು ಮತ್ತು ಶ್ರಮ ಬಳಸಿ ಅಧಿಕ ಇಳುವರಿ ಲಾಭ ಪಡೆಯುವ ಕೃಷಿ ತಂತ್ರಜ್ಞಾನಗಳ ಮಾಹಿತಿ ಪಡೆಯುವಂತೆ ವಿನಂತಿಸುತ್ತಿದ್ದೇವೆ. 5,000 ರೈತರು ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಉಡುಪಿ ಜಿಲ್ಲಾ ಕೃಷಿಕ ಸಂಘವು

ಈಗ ಕೇಳಿ ಜಯಶ್ರೀ ರಂಗನಾಥ್ ಹಾಡಿರುವ ಪುರಂದರದಾಸರ ರಚನೆ. ಜಯ ಜಯ ಶ್ರೀ ರಾಮ ನಮೋ, ಜಯ ಜಯ ಶ್ರೀ ಕೃಷ್ಣ ನಮೋ, ಜಯ ಜಯ ಶ್ರೀ ರಾಮ ನಮೋ, ಜಯ ಜಯ ಶ್ರೀ ಕೃಷ್ಣ ನಮೋ. ಸಿರಿಯರಸನು ಶೃಂಗಾರವ ಮಾಡಿ ಶ್ರೀಗಂಧವನೇ ಹಣೆಗಿಟ್ಟು, ಸಿರಿಯರಸನು ಶೃಂಗಾರವ ಮಾಡಿ ಶ್ರೀಗಂಧವನೇ ಹಣೆಗಿಟ್ಟು, ತರುಣ ತುಳಸಿವನ ಮಾಲೆಯ ಧರಿಸಿ ಕರುತುರು ಬಾಯಲು ಹೊರಗೆ ಹೊರಟನು. ಜಯ ಜಯ ಶ್ರೀರಾಮ ನಮೋ, ಜಯ ಜಯ ಶ್ರೀ ಕೃಷ್ಣ ನಮೋ. ಹೋಯಿತು ತುರು ಬಿಡಿರೆನ್ನುತ್ತ, ಹೊತ್ತು ಹೋಯಿತು ತುರು ಬಿಡಿರೆನ್ನುತ್ತ, ಅಚ್ಯುತ ನುಡಿದ ಗೋಪಿಯರೊಡನೆ, ಅಚ್ಯುತ ನುಡಿದ ಗೋಪಿಯರೊಡನೆ, ತುತ್ತುರಿನಾದವು ತುರು ತುರು ಎನ್ನುತ್ತ, ವತ್ತಿ ಸ್ವರದಿ ಪೊಂಗೊಳಲು ದುತ್ತಲಿ. ಜಯ ಜಯ ಶ್ರೀರಾಮ ನಮೋ, ಜಯ ಜಯ ಶ್ರೀ ಕೃಷ್ಣ ನಮೋ. ಹರಿಸ್ವರವೆನ್ನುತ್ತ ಒಬ್ಬಳು ಪೇಳಿ ನೆರೆ ಮನೆಗೋಗಿ ತ ಕೇಳಿದಳು, ಹರಿಸ್ವರವೆನ್ನುತ್ತ ಒಬ್ಬಳು ಪೇಳಿ ನೆರೆ ಮನೆಗೋಗಿ ತ ಕೇಳಿದಳು, ಮರಳ ಕೊಟ್ಟಿರ ಪರಮನ ಮಾಡಿ ತ್ವರದಿ ಮರಳಿ ತಂದಿಪ್ಪೆನೆನು ತಲಿ. ಜಯ ಜಯ ಶ್ರೀರಾಮ ನಮೋ, ಜಯ ಜಯ ಶ್ರೀ ಕೃಷ್ಣ ನಮೋ. ವನಿತೆ ಸೌಟಿನೊಳು ಅಕ್ಕಿಯ ತೊಳಸಿ, ವನಿತೆ ಸೌಟಿನೊಳು ಅಕ್ಕಿಯ ತೊಳಸಿ, ವನಕೆಲಿವೋ ಗರಹದವಾ ನೋಡಿ, ವನಕೆಲಿವೋ ಗರಹದವಾ ನೋಡಿ, ಘನಕರ ಸೀರೆ ತಲೆಗೆ ಸುತ್ತಿಕೊಂಡು ತನುವಿಗೆ ಕೋಪುಸ ಸುತ್ತುದಲಿ. ಜಯ ಜಯ ಶ್ರೀರಾಮ ನಮೋ, ಜಯ ಜಯ ಶ್ರೀ ಕೃಷ್ಣ ನಮೋ. ನೋಲೆ ಮೊಣಕಾಲಿಗೆ ತಗುಲಿಸಿ ಗಟ್ಟಿ ಕಂಕಣ ಕಿವಿಗೆಟ್ಟು, ಬಿಟ್ಟ ನೋಲೆ ಮೊಣಕಾಲಿಗೆ ತಗುಲಿಸಿ ಗಟ್ಟಿ ಕಂಕಣ ಕಿವಿಗೆಟ್ಟು, ತೊಟ್ಟಿಲೊಳಗೆ ಶಿಶುವಳು ಕಂಡು ಕಟ್ಟಿದ ನವಿಲನು ತೂಗಿದಳು. ಜಯ ಜಯ ಶ್ರೀರಾಮ ನಮೋ, ಜಯ ಜಯ ಶ್ರೀ ಕೃಷ್ಣ ನಮೋ. ಅಂಗನ ಚೌರಿ ಕಾಲಿಗೆ ಕಟ್ಟಿ, ಅಂಗನ ಚೌರಿ ಕಾಲಿಗೆ ಕಟ್ಟಿ, ಮುಂಗೈಗೆ ತಾಳಿಯ ಬಿಗಿದು, ಮುಂಗೈಗೆ ತಾಳಿಯ ಬಿಗಿದು, ಶೃಂಗಾರ ಸರವೆ ನಡುವಿಗೆ ಕಟ್ಟಿ, ರಂಗನ ಸ್ಮರಿಸುತ್ತ ಹೊರಗೆ ಹೊರಟಳು. ಜಯ ಜಯ ಶ್ರೀರಾಮ ನಮೋ, ಜಯ ಜಯ ಶ್ರೀ ಕೃಷ್ಣ ನಮೋ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್.